ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಪಟ್ಟ ತಮ್ಮ ಅನುಭವಗಳನ್ನು ಮತ್ತು ತಾವು ಕೈಗೊಳ್ತಾ ಇರುವಂಥ ಕೃಷಿ ಚಟುವಟಿಕೆಗಳ ಬಗ್ಗೆ ಬೇರೆ ರೈತರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚ್ಕೋಬೋದು. ಜೊತೆಗೆ ನಮ್ಮ ಜೊತೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಗೊತ್ತಿರುವಂಥ ವಿಚಾರಗಳನ್ನು ಬೇರೆಯವ್ರಿಗೂ ಕೂಡ ತಿಳಿಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಇದಕ್ಕಾಗಿ ತಾವು ಕರೆ ಮಾಡಬೇಕಾದಂಥ ನಮ್ಮ ಸ್ಟುಡಿಯೋದ ದೂರವಾಣಿ ಸಂಖ್ಯೆ 08-272-22, ಇದು STD ಕೋಡ್. ದೂರವಾಣಿ ಸಂಖ್ಯೆ 22-85-58. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 22-85-58. STD ಕೋಡ್ ಮಡಿಕೇರಿಯದ್ದು, ಇದು 08-272-22. ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ಈಗ ಮೊದಲಿಗೆ ಸೋಮವಾರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ನಮ್ಮ ರೈತ ಬಾಂಧವರಿಗೋಸ್ಕರನೇ ಮಾಹಿತಿ ಕಳಿಸ್ಕೊಟ್ಟಿದ್ದಾರೆ. ಇದು ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ರೈತರಿಗೆ ಸಂಬಂಧಪಟ್ಟ ಒಂದು ಪ್ರಕಟಣೆ. ಈ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಕೃಷಿ ಯಂತ್ರೋಪಕರಣಗಳು ಲಭ್ಯವಿರ್ತವೆ. ಮುಖ್ಯವಾಗಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ಈ ಕೃಷಿ ಯಂತ್ರೋಪಕರಣಗಳು ಲಭ್ಯವಿರ್ತವೆ. ಆದ್ದರಿಂದ ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ಜೊತೆಯಲ್ಲಿ ಪಹಣಿ ಇರಬೇಕಾಗತ್ತೆ, RTC ಅಂತೀವಲ್ಲ, ಅವರ ಹಕ್ಕು ಪತ್ರಗಳು, ಮತ್ತು ಆಧಾರ್ ಕಾರ್ಡ್ನ ಒಂದು ಪ್ರತಿ, ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ, ಒಂದು ಭಾವಚಿತ್ರ ಅಂದರೆ ಫೋಟೋ, ಹಾಗೆಯೇ 100 ರೂಪಾಯಿ ಛಾಪ ಕಾಗದದ ಜೊತೆಗೆ ಒಂದು ದಾಖಲಾತಿಗಳನ್ನು ಸಲ್ಲಿಸಿ ಇಲಾಖೆಯಲ್ಲಿ ಸಿಗುವಂಥ ಕೃಷಿ ಯಂತ್ರೋಪಕರಣಗಳ ಒಂದು ಸದುಪಯೋಗವನ್ನು ಪಡ್ಕೋಬೋದು. ಮುಖ್ಯವಾಗಿ ಮಿನಿ ಟ್ರ್ಯಾಕ್ಟ್ರು, ಪವರ್ ಟಿಲ್ಲರ್ ಅಂತ ಬರುತ್ತೆ, ಕಲ್ಟಿವೇಟ್ರು, ರೋಟವೇಟ್ರು, MB ಫ್ಲೋ, ಡಿಸ್ಕ್ ಫ್ಲೋ, ಕಳೆ ಕೊಚ್ಚುವಂಥ ಯಂತ್ರ, ಕಳೆ ತೆಗೆಯುವಂಥ ಯಂತ್ರ, ಡೀಸೆಲ್ ಪಂಪ್ಸೆಟ್ಟು, ಪವರ್ ಸ್ಪ್ರೇಯರು, ಮೇವು ಕತ್ತರಿಸುವಂಥ ಯಂತ್ರ, ಭತ್ತದ ಒಕ್ಕಣೆ ಯಂತ್ರ, ಭತ್ತದ ಕಟಾವು ಯಂತ್ರ, ಜೊತೆಗೆ ಮುಸ್ಕಿನ ಜೋಳ ಒಕ್ಕಣೆ ಯಂತ್ರ. ಆ ಪ್ರದೇಶದಲ್ಲಿ ಮುಸ್ಕಿನ ಜೋಳನೂ ಬೆಳೀತಾರೆ ಕುಶಾಲನಗರ ಮತ್ತು ಸೋಮವಾರಪೇಟೆ ತಾಲೂಕಿನಲ್ಲಿ, ಅದಕ್ಕೂ ಒಂದು ಅವಕಾಶ ಇದೆ. ಜೊತೆಗೆ ಇಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ಬರುವಂಥ ಬಳಸುವಂಥ ಯಂತ್ರಗಳನ್ನು ಕೂಡ ಅವರು ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ರಾಗಿಯನ್ನು ಸ್ವಚ್ಛ ಮಾಡುವಂಥ ಯಂತ್ರ, ಈಗ ನೋಡಿ ರಾಗಿಗೆ ಬಹಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೌದು, ಇತ್ತೀಚೆಗೆ ನಾವು ಪತ್ರಿಕೆಯಲ್ಲಿ ನೋಡಿದ ಹಾಗೆ ಅದರ ದರ 50 ದಾಟಿದೆ ಅಂತ ಗೊತ್ತಾಯಿತು. ನೋಡಿ ಎಂಥ ಒಂದು ಇವತ್ತು ಬೇಡಿಕೆ ಬರ್ತಾ ಇದೆ ರಾಗಿಗೆ. ಮತ್ತು ಹಿಟ್ಟು ಮಾಡುವಂಥ ಯಂತ್ರ, ರಾಗಿ ಹಿಟ್ಟು ಮಾಡುವಂಥ ಯಂತ್ರ, ಮತ್ತು ಈ ಮೆಣಸಿನಕಾಯಿ ಪುಡಿ ಮಾಡುವಂಥ ಯಂತ್ರ, ವಿವಿಧ ಬಗೆಯ ಎಣ್ಣೆ ಗಾಣಗಳನ್ನು ಕೂಡ ಶೇಕಡ 50% ರಿಯಾಯಿತಿ ದರದಲ್ಲಿ ಒದಗಿಸಲಾಗುತ್ತೆ. ಅದು ಸಾಮಾನ್ಯ ವರ್ಗದ ರೈತರಿಗೆ ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ರೈತ ಬಾಂಧವರು ಇದರ ಪ್ರಯೋಜನ ಪಡ್ಕೋಬಹುದು. ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಿಗೆ ಸಂಬಂಧಪಟ್ಟ ಎಲ್ಲ ಇದಕ್ಕೂ ಕೂಡ ಈಗಾಗಲೇ ಬೇಡಿಕೆ ಸಲ್ಲಿಸಲಾಗಿದೆ ಅಂತ ಕಾಣುತ್ತೆ. ಅದನ್ನೇನು ಇವರು ಕೊಟ್ಟಿಲ್ಲ. ಇನ್ನೊಂದು ವಿಚಾರ, ಇವರೇನೆ ಸೋಮವಾರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರೇನೆ. ಏನು ಅಂದರೆ ಈ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟ ಒಂದು ಮಾಹಿತಿ ಇದು. ಅಂದರೆ ಇವರು ಖಾಸಗಿ ವ್ಯಕ್ತಿಗಳ ಮೂಲಕ ಬೆಳೆ ಸಮೀಕ್ಷೆ ಕಾರ್ಯವನ್ನು ಈಗ ಕೈಗೊಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ಇದನ್ನು ಖಚಿತಪಡಿಸ್ಕೋಬೇಕಲ್ಲ, ರೈತ ಬಾಂಧವರು ತಮ್ಮ ಒಂದು ಜಮೀನಿನ ದಾಖಲಾತಿಗಳಲ್ಲಿ ಯಾವ ಬೆಳೆ ನಮೂದಾಗಿದೆ ಅಂತ ಇವರು ಖಚಿತಪಡಿಸ್ಕೋಬೇಕು. ಅದಕ್ಕೋಸ್ಕರ ಇವರೇನು ಪ್ಲೇಸ್ಟೋರ್ನಲ್ಲಿ ಬೆಳೆ ದರ್ಶಕ್ 2024 ಡೌನ್ಲೋಡ್ ಮಾಡಿಕೊಂಡು ಅವರ ಒಂದು ಪಹಣಿನಲ್ಲಿ, ರೈತ ಬಾಂಧವರ ಪಹಣಿನಲ್ಲಿ ಯಾವ ಬೆಳೆಯನ್ನು ಬೆಳೆಯಲಾಗಿದೆ, ಯಾವ ಬೆಳೆಯನ್ನ ಹೆಸರನ್ನು ನಮೂದಿಸಲಾಗಿದೆ ಅಂತ ತಿಳ್ಕೋಬಹುದು. ಒಂದು ವೇಳೆ ತಾವು ಬೆಳೆದಿರುವಂಥ ಬೆಳೆಗೂ ಬೆಳೆ ಸಮೀಕ್ಷೆಯಲ್ಲಿ ನಮೂದಾಗಿರುವಂಥ ಬೆಳೆಗೂ ಏನಾದರೂ ವ್ಯತ್ಯಾಸ ಇದ್ದರೆ ಅಥವಾ ಯಾವುದೇ ಬೆಳೆ ಸಮೀಕ್ಷೆಯನ್ನು ಮಾಡದೇ ಇದ್ದಲ್ಲಿ ತಾವು ಬೆಳೆ ಸಮೀಕ್ಷೆ ಆಪ್ ಮುಖಾಂತರ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಅದೊಂದು ವಿಚಾರ. ಈ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇದೇ ತಿಂಗಳ 30 ಕೊನೆಯ ದಿನಾಂಕ ಆಗಿರುತ್ತೆ. ಒಂದು ವೇಳೆ ಯಾವುದೇ ಒಂದು ಆಕ್ಷೇಪಣೆ ಮಾಡದೇ ಇದ್ದರೆ ಈಗ ಏನು ಸಮೀಕ್ಷೆ ಆಗಿ ಅಲ್ಲಿ ನಮೂದಾಗಿರುತ್ತಲ್ಲ ಅದೇ ಒಂದು ಬೆಳೆಯ ವಿವರಣೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಉಳಿದು ಬಿಡುತ್ತೆ. ಮತ್ತು ಒಂದು ವೇಳೆ ಸಮೀಕ್ಷೆ ಆಗದೇ ಇದ್ದರೆ ಯಾವುದೇ ವಿವರಗಳು ಕೂಡ ಅಲ್ಲಿ ಬರೋದೇ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಬೆಳೆ ವಿಮಾ ಯೋಜನೆ ಅಡಿಯಲ್ಲಿ ಪರಿಹಾರ ಬಂದರೆ ಅಲ್ಲಿ ಒಂದು ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಒಂದು ಜೊತೆಗೆ ಕೆಲವು ಸಂದರ್ಭದಲ್ಲಿ ಏನಾದರೂ ಈ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ನಷ್ಟಕ್ಕೆ ಸರ್ಕಾರ ಏನಾದರೂ ಪರಿಹಾರ ಕೊಟ್ಟರೂ ಕೂಡ ಇವರಿಗೆ ಸಿಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂದರೆ ಇವರ ಒಂದು ಮಾಹಿತಿ ಇರೋದು, ಸರ್ವೆ ನಂಬರ್ಗೆ ಯಾವುದೇ ಒಂದು ಬೆಳೆ ಬೆಳೆದಿರುವಂಥ ವಿಚಾರ ಅಲ್ಲಿ ಪ್ರತಿಬಿಂಬಿತ ಆಗಿರೋದಿಲ್ಲ. ಆದ್ದರಿಂದ ರೈತ ಬಾಂಧವರು ಈ ವಿಚಾರದ ಬಗ್ಗೆ ಗಮನ ಹರಿಸಿ ಅದನ್ನು ಅವರು ಖಚಿತ ಮಾಡ್ಕೋಬೇಕು ಅಂತ ಇವರು ಕೋರಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಅಲ್ಲಿಗೂ ಕೂಡ ಇವರು ಸಂಪರ್ಕಿಸ್ಬೋದು ಅಂತ ಹೇಳಿದ್ದಾರೆ. ನೋಡಿ, ಇದು ಬಹಳ ಮುಖ್ಯವಾದ ವಿಚಾರ, ಮುಂಗಾರು ಋತುವಿನ ಬೆಳೆಗಳಿಗೆ. ಹೌದೌದೌದು, ಮುಂಗಾರು ಋತು ಬೆಳೆಗಳಿಗೆ. ಅವರು ಬೆಳೆ ಬೆಳೆದೂ ಅಲ್ಲಿ ವಿವರ ಅಲ್ಲಿ ಇದಾಗಲಿಲ್ಲ, ಅಪ್ಲೋಡ್ ಆಗಲಿಲ್ಲ ಅಂತಂದರೆ ಅದು ಒಂದು ರೀತಿ ನ್ಯೂನತೆಯೇ ಆದಂಗೆ ಆಗುತ್ತೆ. ಅವರಿಗೆ ಬೇರೆ ಬೇರೆ ಒಂದು ಸೌಲಭ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಈಗಾಗಲೇ ಹೇಳಿದಾಗೆ ಈಗ ಮಡಿಕೇರಿ ತಾಲೂಕಿನಲ್ಲೂ ಕೂಡ ಇದು ಅನುಷ್ಠಾನ ಆಗ್ತಾ ಇದೆ, ಈ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ. ಇಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿ ದರ ಇರುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಿಗೆ 90% ಇರುತ್ತೆ. ಇಲ್ಲೂ ಕೂಡ ಇದೇ ಒಂದು ಯಂತ್ರಗಳೇ ಸಿಗ್ತವೆ. ಜೊತೆಗೆ ಇಲ್ಲಿ ಈ ಹೈಟೆಕ್ ಕೃಷಿ ಉಪಕರಣಗಳು ಮತ್ತು ತುಂತುರು ನೀರಾವರಿ ಯೋಜನೆ ಅಡಿಯಲ್ಲಿ 90% ರಿಯಾಯಿತಿ ದರದಲ್ಲಿ ತುಂತುರು ನೀರಾವರಿ ಘಟಕದ ಅಡಿಯಲ್ಲಿ HDPE ಪೈಪ್ಸ್ಗಳನ್ನು ವಿತರಿಸಲಾಗುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಏನು ಅಂದರೆ ಈ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಈ ನೀರು ಸಂಗ್ರಹಣಾ ರಚನೆ ಅಂದರೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದು, ಕೃಷಿ ಹೊಂಡದ ಸುತ್ತಲೂ ಈ ತಂತಿ ಬೇಲಿ ನಿರ್ಮಾಣ ಅಥವಾ ಈ ಶೇಡ್ ನೆಟ್ಗಳು ಕೂಡ ಹಾಕ್ತಾರೆ. ಅದರಲ್ಲಿ ಈ ಗೂಟಗಳನ್ನು ಮರದ ಒಂದು ಗೂಟಗಳನ್ನು ನಿಲ್ಲಿಸಿ ಶೇಡ್ ನೆಟ್ನು ಕೂಡ ಹಾಕ್ತಾ ಇದ್ದಾರೆ. ಯಾಕೆಂದರೆ ಒಳಗಡೆ ಈ HDPE ಪಾಲಿಥಿನ್ ಹಾಳೆಯನ್ನು ಹಾಕೋದ್ರಿಂದ ನೀರು ಇಂಗಬಾರ್ದು, ಅದು ಸಂರಕ್ಷಣೆ ಆಗಲಿ ಅಂತಂದು ಯಾರಾದರೂ ಆಕಸ್ಮಿಕವಾಗಿ ಅದಕ್ಕೆ ಜಾರಿ ಬಿದ್ದರೆ ಅವರು ಮೇಲ್ಗಡೆ ಬರೋದೇ ಕಷ್ಟ ಆಗ್ಬಿಡುತ್ತೆ. ಹೌದು, ಹಾಗಾಗಿ ಅಲ್ಲಿಗೆ ಹೋಗಲೇ ಯಾರೂ ಒಂದು ಬೌಂಡ್ರಿ ಕಟ್ಟಿದಂಗೆ, ಅದಕ್ಕೊಂದು ಎಲ್ಲೆ. ಹೌದು, ಒಂದು ರೀತಿ ನಾವೇನು ಹೇಳ್ತೀವಿ ಕಾಂಪೌಂಡ್ ಅಂತೀವಲ್ಲ, ಕಾಂಪೌಂಡ್ ನಿರ್ಮಾಣ ಮಾಡಿದಂಗೆ ಅದಕ್ಕೂ ಕೂಡ ಅದು ಕಡ್ಡಾಯ ಮಾಡಿದ್ದಾರೆ ಈಗ. ಹೌದು, ಮತ್ತು ಹೊಂಡದಿಂದ ನೀರು ಎತ್ತೋದಕ್ಕೆ ಡೀಸೆಲ್ಲು ಅಥವಾ ಸೋಲಾರ್ ಪಂಪ್ ಸೆಟ್ಟು 10 HP ವರೆಗೆ ಇದು. ಮತ್ತು ಬೆಳೆಗೆ ನೀರನ್ನು ಹಾಯಿಸೋದಕ್ಕೆ ಸೂಕ್ಷ್ಮ ನೀರಾವರಿ ಘಟಕಗಳ ಸೌಲಭ್ಯವನ್ನು ಕೂಡ ಒದಗಿಸೋದಕ್ಕೆ ಇಲ್ಲಿ ವ್ಯವಸ್ಥೆ ಇದೆ. 80% ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ಇದನ್ನು ನೀಡಲಾಗುತ್ತೆ. ಈ ಕೃಷಿ ಭಾಗ್ಯ ಯೋಜನೆ ಅಂತ ನಾವು ಹೇಳಿದ್ವಿ ಈಗ, ವಿಶೇಷವಾಗಿ ಕೃಷಿ ಹೊಂಡಕ್ಕೆ ಆ ಒಂದು ರೈತರ ಒಟ್ಟು ಸಾಗುವಳಿ ಕ್ಷೇತ್ರದ ಒಂದು ಸರ್ವೆ ನಂಬರ್ನಲ್ಲಿ ಕನಿಷ್ಠ 1 ಎಕರೆ ಭೂಮಿಯಾದರೂ ಇರಬೇಕು ಅವರಿಗೆ, ಇಲ್ಲಾಂದರೆ ಈ ಯೋಜನೆಗೆ ಅವರು ಅರ್ಹರಾಗಲ್ಲ. ಅಂದರೆ ತುಂಡು ಜಮೀನುಗಳಿದ್ದರೆ ಇದೇ ಸಾಕಷ್ಟು ಪ್ರದೇಶವನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ ಯಾವುದು ಕೃಷಿ ಹೊಂಡ. ಅಲ್ಲಿ ಅಲ್ಲಿ ಅವರು ನೀರಾವರಿ ನೀರಿನ ಸಂಗ್ರಹಣೆ ಆಗಿರುತ್ತಲ್ಲ ಮಳೆಯಿಂದ, ಅದನ್ನು ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದ ಕನಿಷ್ಠ 1 ಎಕರೆ ಆದರೂ ಇದ್ದರೆ ಕೃಷಿ ಹೊಂಡ ಮಾಡ್ಕೊಂಡು ಇದ್ಕೂ ನೀರನ್ನು ಹಾಯಿಸ್ಬೋದು ಅಂತ ಒಂದಿದು. ಮತ್ತು ಹಿಂದಿನ ಸಾಲಗಳಲ್ಲಿ ಯಾರಾದರೂ ಈ ಕೃಷಿ ಭಾಗ್ಯ ಯೋಜನೆ ಅಥವಾ ಬೇರೆ ಒಂದು ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡದ ಫಲಾನುಭವಿ ಆಗಿದ್ದರೆ ಆ ರೈತರು ಕೂಡ ಈ ಯೋಜನೆಯಲ್ಲಿ ಮತ್ತೆ ಒಂದು ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಹೊಂದಿರೋದಿಲ್ಲ. ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿರ್ತಾವಲ್ಲ ಅವುಗಳನ್ನು ಸಂಪರ್ಕ ಮಾಡಬಹುದು ಅಂತ ನಾವು ತಿಳಿಸೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ನಮ್ಮ ಸಂವಾದವನ್ನು ಮುಂದುವರಿಸೋಣ. ಸರಿ ಸರ್. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲರೂ ಜಾಗೃತರಾಗಿ ಹನಿ ನೀರನ್ನು ವ್ಯರ್ಥ ಪೋಲು ಮಾಡಬೇಡಿ. ನೀರನ್ನು ಬಳಸುವಷ್ಟೇ ಕಾಳಜಿ ಅದರ ಪುನರ್ ಬಳಕೆ ಬಗೆಗೂ ಇರಲಿ. ಕೇಳ್ರಪ್ಪೋ ಕೇಳಿ, ನೀರನ್ನು ಎಚ್ಚರದಿಂದ ಬಳಸಿ. ಹನಿ ನೀರು ಬಂಗಾರ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಇನ್ನು ಕರಿಮೆಣಸಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಈ ರಸ ಹೀರುವಂಥ ಕೀಟಗಳ ಹಾವಳಿ ಹೆಚ್ಚಾಗುತ್ತೆ ವಿನೋದ್. ಶಲ್ಕ ಕೀಟಗಳು, ಸ್ಕೇಲ್ಸ್ ಅಂತೀವಲ್ಲ, ಅವು ರಸಭರಿತವಾದಂಥ ಈ ಕಾಂಡ ಮತ್ತು ಎಲೆಗಳಿಂದ ರಸವನ್ನು ಹೀರ್ತವೆ. ರಸವನ್ನು ಹೀರಿ ಅವೆಲ್ಲ ಹಳದಿಯಾಗಿ ಮತ್ತೆ ಎಲೆಗಳಾದರೆ ಒಣಗಿ ಬಿದ್ದು ಹೋಗ್ಬಿಡ್ತವೆ. ಮತ್ತು ಇವು ಹಳದಿ ಬಣ್ಣಕ್ಕೆ ತಿರುಗ್ತವೆ ಕಾಂಡಗಳು ಕೂಡ, ಒಂದು ರೀತಿ ಕಲಾಹೀನವಾಗ್ತವೆ. ಇವುಗಳ ನಿಯಂತ್ರಣಕ್ಕೆ ಎಲ್ಲೆಲ್ಲಿ ಈ ಕೀಟಗಳ ಹಾವಳಿ ಹೆಚ್ಚಿದೆ ಅಂತಹ ಕಡೆಗಳಲ್ಲಿ ಈ ಡೈಮೇಥೇಟ್ ಅಂತ ಒಂದು ಕೀಟನಾಶಕ ಸಿಗುತ್ತೆ. ಪ್ರತಿ ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಇದಕ್ಕೆ ಬದಲಾಗಿ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೀಟನಾಶಕ ಸಿಗುತ್ತೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 0.4 ml ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಬೋದು. ಮತ್ತು ಈಗ ನವಂಬರ್ ತಿಂಗಳು ಕಳೆದು ಡಿಸೆಂಬರ್ಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಒಣ ವಾತಾವರಣ ಉಂಟಾಗುತ್ತೆ. ಈಗಾಗಲೇ ಮಳೆ ಬಂದು ಸುಮಾರು ದಿನಗಳಾಯ್ತು, ಈಗ ವಾರ ಕಳೀತು. ಹಾಗಾಗಿ ನಾವು ಹೆಚ್ಚು ಇಳುವರಿ ನೀಡುವಂಥ ಬಳ್ಳಿಗಳಿಗೆ ನಾವು ನೀರಿನ ಒಂದು ಆಶ್ರಯ ಇದ್ದರೆ ನೀರನ್ನು ಕೊಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸರಿ, ಕೀಟಗಳು ಅಂತ ಹೇಳಿದಾಗ ಕೆಲವು ಕಡೆ ಈ ಬಳ್ಳಿಗಳಲ್ಲಿ ಉಬ್ಬಿದ ರೀತಿ ಕಾಣುತ್ತೆ, ಗಂಟಾಗಿರೋದು, ಅದನ್ನ ಬಿಡಿಸಿ ನೋಡಿದಾಗ ಕೆಂಪು ಬಣ್ಣದ ಸಣ್ಣ ಕೀಟಗಳ ಗುಚ್ಛ ಇರುತ್ತೆ, ಅದೇನಾಯ್ತು? ಅದನ್ನು ಒಂದು ರೀತಿನೇ ಮೇಲ್ಗಡೆ ಒಂದು ರೀತಿ ಇದು ಮಾಡ್ಕೊಂಡಿರ್ತವೆ, ಅವು ಅಂಟ್ಕೊಂಡಿರ್ತವೆ, ಚಲಿಸಲ್ಲ ಅವು. ಹೌದು, ಅಂದ್ರೆ ಒಂದು ಗಂಟೆ ರೀತಿ ಉಬ್ಬಿದಾಗಿರುತ್ತೆ, ಗಂಟನ್ನ ಬಿಡಿಸಿ ನೋಡಿದಾಗ ಒಳಗಡೆ ಕೆಂಪು. ಅದನ್ನ ನೋಡಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ. ಶಲ್ಕ ಕೀಟಗಳು, ಸ್ಕೇಲ್ಸ್ ಅಂತ, ಅದು ಚಲಿಸಲ್ಲ, ಅದೇ ನಮಗೆ ಗೊತ್ತಾಗಲ್ಲ. ಕೆಲವು ಸಂದರ್ಭ ಸೂಕ್ಷ್ಮವಾಗಿ ನೋಡದೇ ಇದ್ರೆ ಅನುಭವ ಇರುವಂಥವ್ರಿಗೆ ಅದು ಗೊತ್ತಾದೇ ಆಗುತ್ತೆ. ಮತ್ತು ಏಲಕ್ಕಿನಲ್ಲಿ ನಾವು ಮುಖ್ಯವಾಗಿ ಏನು ಅಂತಂದರೆ ಗಿಡಗಳ ಬುಡಕ್ಕೆ ಮಣ್ಣನ್ನು ಕೊಡಬೇಕಾಗತ್ತೆ. ಈಗ ಅಕ್ಟೋಬರ್ ತಿಂಗಳಲ್ಲೇ ಕೊಡಬೇಕಿದ್ದ, ಯಾಕೆಂದರೆ ಮಳೆ ಬಂದಾಗ ಕೊಚ್ಚಣೆ ಆಗಿರುತ್ತೆ, ಆ ಗೆಡ್ಡೆಗಳು ಅವೆಲ್ಲ ಕಾಣ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಗಿಡಗಳ ಬುಡಕ್ಕೆ ಮಣ್ಣನ್ನು ಕೊಡಬೇಕು. ಮತ್ತು ಈ ತರಗೆಲೆಗಳು ಏನು ಸಿಗುತ್ತಲ್ಲ ನಮ್ಮ ತೋಟಗಳಲ್ಲಿ, ಅದನ್ನು ಕೂಡ ಬುಡಕ್ಕೆ ಹಾಕಬೇಕಾಗುತ್ತೆ. ಇದರಿಂದ ತೇವಾಂಶದ ಸಂರಕ್ಷಣೆ ಕೂಡ ಆಗುತ್ತೆ. ಇನ್ನು ಕಟ್ಟೆ ರೋಗ ಏನಾದರೂ ಬಂದರೆ ಅದರ ಪೀಡಿತ ಒಂದು ಗಿಡಗಳನ್ನು ಕಿತ್ತು ನಾಶಪಡಿಸ್ಬೇಕು. ಯಾಕೆಂದರೆ ಈ ಮಳೆ ಸ್ವಲ್ಪ ಕಡಿಮೆ ಆದಾಗ ಕೀಟಗಳ ಹಾವಳಿ ಹೆಚ್ಚಾಗುತ್ತೆ. ಈ ಹೇನುಗಳು ಅಂತೀವಲ್ಲ, ಅವು ಈ ಕಟ್ಟೆ ರೋಗವನ್ನು ಹರಡ್ತವೆ. ಆದ್ದರಿಂದ ಅದರ ಕಟ್ಟೆ ರೋಗವನ್ನು ನಿಯಂತ್ರಣ ಮಾಡೋದು ಒಂದು ಕ್ರಮ ಅಂದರೆ ಈ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ಹಾಕೋದು. ಮತ್ತು ಆ ಹೇನುಗಳಿಗೆ ನಾವು ಏನಾದರೂ ಕೀಟನಾಶಕ, ನಾವು ಈ ಮೊದಲೇ ಹೇಳಿದ್ವಲ್ಲ ರಸ ಹೀರುವಂಥ ಕೀಟ, ಅದು ಡೈಮ್ಯೂಥೇಟ್ ಆಗ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಆಗ್ಬೋದು. ಡೈಮ್ಯೂಥೇಟ್ ಆದರೆ ಪ್ರತಿ ಲೀಟರ್ ನೀರಿಗೆ 2 ml, ಇಮಿಡಾಕ್ಲೋಪ್ರಿಡ್ ಆದರೆ ಪ್ರತಿ ಲೀಟರ್ ನೀರಿಗೆ 0.4 ml ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಆ ಒಂದು ಹೇನನ್ನು ನಿಯಂತ್ರಣ ಮಾಡಿದರೆ ಇದು ಮತ್ತೆ ಹರಡೋಲ್ಲ, ಅದೊಂದು ವಿಶೇಷವಾಗಿ ನಾವು ಗಮನಿಸಬೇಕು. ಮತ್ತು ಈಗಾಗಲೇ ಆಗಸ್ಟ್ ತಿಂಗಳಿಂದನೇ ಕೊಯ್ಲು ಪ್ರಾರಂಭ ಆಗಿರುತ್ತೆ. ಈಗ ಎಲ್ಲೆಲ್ಲಿ ಕೊಯ್ಲಿಗೆ ಅವಕಾಶ ಇದೆ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು. ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಕಳೆ ನಿಯಂತ್ರಣಕ್ಕೆ ಒಂದು ಅವಕಾಶ ಆಗುತ್ತೆ, ಅಲ್ಲಿ ಕಳೆ ತೆಗಿಬೇಕಾಗತ್ತೆ. ಮತ್ತು ಒಣಗದಂಥ ಎಲೆಗಳನ್ನು ಕೂಡ ತೆಗಿಬೇಕಾಗತ್ತೆ ಗಿಡದಲ್ಲಿ, ಅವಲ್ಲೂ ಕೂಡ ಕೀಟಗಳ ಒಂದು ಆಶ್ರಯ ತಾಣ ಆಗಿರುತ್ತೆ ಆ ಒಣಲೆಗಳು, ಅವುಗಳನ್ನು ಕೂಡ ತೆಗಿಬೇಕಾಗತ್ತೆ. ಮತ್ತು ನೀರು ಕೊಡೋದು ಬಹಳ ಮುಖ್ಯ, ಯಾಕಂದರೆ ಇದು ಬೇರುಗಳು ಹಾಳಕ್ಕೆ ಹೋಗಿರೋದಿಲ್ಲ, ಸ್ವಲ್ಪ ಮೇಲುಗಡೆ ಹರಡಿಕೊಂಡೇ ಇರ್ತವೆ. ಅಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಒಂದು ನೀರಿನ ಆಶ್ರಯ ಇದೆ ಅಲ್ಲಿ ನೀರು ಕೊಡೋದು ಒಳ್ಳೆಯದು. ಆ ಒಂದು ವಿಷಯಗಳನ್ನು ನಮ್ಮ ರೈತ ಬಾಂಧವರು ಈ ಒಂದು ಸಂದರ್ಭದಲ್ಲಿ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಇವು ಮುಖ್ಯವಾಗಿ ಈ ನಮ್ಮ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಯಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳು. ಇನ್ನು ಭತ್ತದ ಬೆಳೆ ಕೆಲವು ಕಡೆ ಎಲ್ಲ ಕೊಯ್ಲಿಗೆ ಪ್ರಾರಂಭ ಆಗಿದೆ. ಹೌದು, ಕೊಯ್ಲಿಗಿನ ಒಂದು 15 ದಿನ ಮುಂಚಿತವಾಗಿ ನೀರನ್ನು ಗದ್ದೆಯಿಂದ ತೆಗಿಬೇಕಾಗತ್ತೆ. ನೀರು ಸ್ವಲ್ಪ ಎಲ್ಲ ತೇವಾಂಶ ಎಲ್ಲ ಆರಿದ ಮೇಲೆ ಕೊಯ್ಲನ್ನು ಪ್ರಾರಂಭಿಸ್ಬೋದು. ಜೊತೆಗೆ ಆ ತೆನೆಯಲ್ಲಿ ಇನ್ನೂ ಕೆಲವು ಒಂದೆರಡು ಕಾಳುಗಳು ಹಸಿರುವಾಗಲೇ ಕೊಯ್ಲು ಮಾಡೋದು ಒಳ್ಳೆಯದು. ಯಾಕಂದರೆ ಎಲ್ಲ ಕಾಳುಗಳು ಹಳದಿ ಬಣ್ಣಕ್ಕೆ ತಿರುಗೋದಕ್ಕೆ ನಾವು ಕಾದರೆ ಆ ಕಾಳುಗಳು ಕೂಡ ಅಲ್ಲೇ ಬಿದ್ದೋಗ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಒಂದು ಕ್ರಮವನ್ನು ರೈತ ಬಾಂಧವರು ಅನುಸರಿಸೋದು ಒಳ್ಳೆಯದು ಅಂತ ನಾವು ಹೇಳ್ಬೋದು. ಈಗ ಮತ್ತೆ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಏಯ್ ಯಾಕ್ರಿ ಹೀಗೆ ಕಣ್ ಕಂಡಲ್ಲಿ ಕಸ ಎಸಿತೀರಾ? ನಿಮ್ಮ ಮನೆ ಆದ್ರೆ ಹೀಗೆ ಮಾಡ್ತೀರೇನ್ರಿ? ರೀ ಸ್ವಾಮಿ, ನಿಮ್ಮ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗ್ ಬೇಕಾದ್ರೂ ನಡ್ಕೋಬಹುದು. ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀ ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ? ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು. ಮತ್ತೆ ರೈತ ಬಾಂಧವರಿಗೆ ನಮ್ಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08222. ಈಗ ವಿನೋದ್, ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಈಗ ಸಾಕಷ್ಟು ರೈತರನ್ನ ಕೇಳಿದಾಗ ಅಡಿಕೆ ಬೆಳೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳದೆ ಹೆಚ್ಚಾಗಿದೆ. ಹೌದು, ಈಗ ಅಡಿಕೆ ಬೆಳೆ ಪ್ರಮುಖ ಬೆಳೆ ಆಗ್ತಾ ಇದೆ ಇಲ್ಲಿ ಸರ್. ಪ್ರಮುಖ ಬೆಳೆ ಆಗ್ತಾ ಇದೆ. ಮತ್ತಿನ್ನೊಂದು ಏನು ಅಂದರೆ ಇಲ್ಲಿ ಭತ್ತದ ಗದ್ದೆಗಳನ್ನು ಅವರು ಪರಿವರ್ತನೆ ಮಾಡ್ತಾ ಇದ್ದಾರೆ. ಅಡಿಕೆ ಒಂದು ಬೆಳೆ ಬೆಳೆಯೋದಕ್ಕೆ ಅಡಿಕೆ ತೋಟಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ ಅಂದರೆ ನೀರು ಬಸ್ತೋಗುವಂಥದ್ದು, ನೀರಿನ ಬಸುವಿಕೆ ಸಮಸ್ಯೆ ಬಂದೇ ಬರುತ್ತೆ ಇಲ್ಲಿ. ಅಂದರೆ ಅದು ಜಿಗುಟು ಮಣ್ಣು, ಹೆಚ್ಚು ಮಳೆ ಬರುವಾಗ ನೀರು ನಿಲ್ಲೋ ಸಾಧ್ಯತೆ ಹೆಚ್ಚಿರುತ್ತೆ. ಇಂಥ ಸಂದರ್ಭದಲ್ಲಿ ಮುಂದೆ ಒಂದು ತೊಂದರೆ ಆಗುವಂಥ ಸಾಧ್ಯತೆ ಅಂದರೆ ಈಗಾಗಲೇ ಕೆಲವು ಕಡೆ ಎಲ್ಲ ಕಂಡು ಬರ್ತಾ ಇರೋ ಒಂದು ರೋಗ ಅಂದರೆ ಅಣಬೆ ರೋಗ ಅಂತ, ಅದು ಬುಡ ಕುಳಿಯೋದು ಅಂತ ಕೂಡ ಕರೀತಾರೆ. ವಿಶೇಷವಾಗಿ ಎಲ್ಲೆಲ್ಲಿ ನೀರು ಬಸ್ತೋಗಲ್ಲ ಅಂಥ ಕಡೆಗಳಲ್ಲಿ ಇದರ ಹಾವಳಿ ಸ್ವಲ್ಪ ಹೆಚ್ಚಿರುತ್ತೆ. ಪ್ರಾರಂಭದಲ್ಲಿ ಏನು ಅಂದರೆ ಕೆಳಭಾಗದ ಎಲೆಗಳು ಹಳದಿ ಆಗ್ತವೆ, ಆನಂತರ ಒಳಭಾಗದ ಎಲೆಗಳಿಗೂ ಕೂಡ ಈ ಒಂದು ಸೋಂಕು ಹರಡಿ ಮರದ ಸುತ್ತ ಅವು ಜೋತು ಬಿದ್ದು ಒಂದೊಂದೇ ಗರಿಗಳು ಕಳಚಿಕೊಂಡು ಕೆಳಗಡೆ ಬೀಳ್ತವೆ. ಕೆಲವು ಸಂದರ್ಭದಲ್ಲಿ ಹೂವು ಮತ್ತು ಕಾಯಿಗಳು ಕೂಡ ಉದುರ್ತವೆ. ಕೊನೆ ಹಂತದಲ್ಲಿ ಸುಳಿ ಸಣ್ಣದಾಗಿ ಗರಿಗಳಿಂದಲೇ ಒಂದು ಬೋಳಾಗಿ ಆ ಮರ ಕಾಣುತ್ತೆ. ಮತ್ತು ಇನ್ನೊಂದು ಇದರ ವಿಶೇಷ ಏನು ಅಂದರೆ ಮರದ ಬುಡದಿಂದ ಇವು ಪ್ರಾರಂಭದ ಲಕ್ಷಣಗಳು. ಆದರೆ ಇದನ್ನು ಯಾಕಪ್ಪ ಅಣಬೆ ರೋಗ ಅಂತ ಕರೀತಾರೆ ಅಂದರೆ ಮರದ ಬುಡದಿಂದ ಒಂದು 3-4 ಎತ್ತರದವರೆಗೆ ಕಂದು ಬಣ್ಣದ ಅಂಟು ದ್ರವ ಸೋರೋದಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಬುಡದಲ್ಲಿ ಅಣಬೆಯ ಶಿಲೀಂಧ್ರದ ಬೆಳವಣಿಗೆ ಆಗೋದನ್ನು ಕೂಡ ಕಾಣ್ಬೋದು, ಅಣಬೆಗಳನ್ನು ಕಾಣ್ಬೋದು ಸುಮಾರು 1-4 ಎತ್ತರದವರೆಗೂ ಬುಡದಿಂದ. ಅದರಿಂದಲೇ ಇದನ್ನು ಅಣಬೆಗಳು ಕಾಣೋದ್ರಿಂದಲೇ, ಅಣಬೆ ಶಿಲೀಂಧ್ರ ಕಾಣೋದ್ರಿಂದಲೇ ಅಣಬೆ ರೋಗ ಅಂತ ಇದನ್ನು ಕರೀತಾರೆ. ಮತ್ತು ಆ ಮರನ ಏನಾದರೂ ನಾವು ಕತ್ತರಿಸಿ ನೋಡಿದಾಗ ಒಳಭಾಗದ ಒಂದು ಅಂಗಾಂಶ ಕಂದು ಬಣ್ಣದಿಂದ ಕೂಡಿರುತ್ತೆ. ಜೊತೆಗೆ ಈ ಸೋಂಕು ಬೇರುಗಳಿಗೂ ಕೂಡ ಹರಡುತ್ತೆ, ಅವು ಬಣ್ಣರಹಿತವಾಗಿ ಮತ್ತೆ ಒಂದು ರೀತಿ ಒಣಗದಂತೆ ಕಾಣ್ತವೆ ಬೇರುಗಳು. ಆಮೇಲೆ ಅವು ಛಿದ್ರಗೊಳ್ತವೆ, ಪುಡಿ ಪುಡಿ ಆದಂಗೂ ಆಗ್ತವೆ. ಕೊನೆಗೆ ಬೇರುಗಳು ಕೊಳತು ಹೋಗ್ತವೆ, ಸಂಪೂರ್ಣ ಮರನೇ ಸತ್ತೋಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಸರಿ ಸರ್. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಮಹೇಶ್ ಸರ್, ಕೋಪಟ್ಟಿಯಿಂದ. ಹಾ ಮಹೇಶ್, ಹೇಳಿ. ಸರ್ ಹೇಗಿದ್ದೀರಾ? ಆರಾಮ. ಹಾ ಆರಾಮೆ. ತಾವೇ ಹೇಗಿದ್ದೀರಾ ಮಹೇಶ್? ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಹಾ ಸರ್. ಸರಿ, ಈಗ ಕಾಫಿ ಬೆಳೆ ಹೇಗಿದೆ? ವರ್ಷ ಇಲ್ಲ ಸರ್, ದೊಡ್ಡ ಫಸಲು ಇಲ್ಲ. ಕಳ್ದರ್ಸೋದಷ್ಟು ಇಲ್ಲ ಸರ್ ಈ ವರ್ಷ. ಅಂದ್ರೆ ನಮಗೆಲ್ಲ ಮಳೆ ಜಾಸ್ತಿ, ಮತ್ತೆ ಇಬ್ಬನಿ ನಿಲ್ತದೆ ಸರ್. ಹೌದೌದೌದು, ಇಬ್ಬನಿ ಎಫೆಕ್ಟ್ ನಮಗೆ. ಹೌದೌದು. ಆಮೇಲೆ ಏಲಕ್ಕಿ ಗಿಡ, ಏಲಕ್ಕಿ ತೋಟದ ಬಗ್ಗೆ ಹೇಳೋದಾದ್ರೆ ಇದು ಎಂತ ಆನೆ ಮತ್ತೆ ಮಂಗಗಳ ಕಾಟ. ಮಂಗಗಳ ಕಾಟ ಸ್ವಲ್ಪ ಜಾಸ್ತಿ. ಕಾಫಿಗೂ ಬರುತ್ತಲ್ಲ ಮಂಗಗಳದ್ದು ಅಂದ್ರೆ ತುಂಬಾ ಜಾಸ್ತಿ ಸರ್. ಬಂದ ದಿನ ಬರ್ತದೆ ಸರ್, ಎರಡು ಮೂರು ಟೀಮ್ ಇದೆ. ಓಡಿಸಿದ್ರೆ ಓಡೋದೇ ಇಲ್ಲ ಅಲ್ಲೇ. ಅದು ಅಲ್ಲೇ ಅವಕ್ಕು ಏನ್ ಇಲ್ಲ ಸರ್ ತಿನ್ಲಿಕ್ಕೆ ಕಾಡಲ್ಲಿ. ಮೇವಿಲ್ಲ, ಆನೆಗಳಿಗೂ ಅಷ್ಟೇ ಮೇವಿಲ್ಲ ಇದೆ ಸರ್. ಆಮೇಲೆ ಈ ಬೆಳೆ ಹಣ್ಣಾಗೋ ಟೈಮ್ ಅಲ್ಲ ಸರ್. ಹೌದು, ಎಲ್ಲ ಬಂದು ನಾಡಿಗೆ ಸೇರ್ಕೊಂಡು ಬಿಡ್ತದೆ. ಹೌದೌದೌದು ಹೌದು ಸರ್. ಅಂದ್ರೆ ಏನು ಪರಿಹಾರ ಮಾಡ್ಬೋದು ಅಂತೀರಾ ಮಹೇಶ್? ಈ ನಮ್ಮ ಕಾಡ ಪ್ರಾಣಿಗಳು ಈ ತೋಟಗಳಿಗೆ ಬರದೇ ಇರೋ ಏನ್ ಮಾಡ್ಬೋದು ಅಂತೀರಿ? ಅದೇ ಸರ್, ಈ ಏನು ಈ ಎಂತದು ಆ ಪೋರೆ ಇಟ್ಟು ಕಟ್ಟಿದ್ರೆ ಆನೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾರೆ. ಪೋರೆ ಇಟ್ಟು ಅದು ಕಷ್ಟ. ಈಗ ಅದನ್ನ ಬ್ಯಾನ್ ಕೂಡ ಮಾಡಿದ್ದಾರೆ ಮಹೇಶ್, ಪೋರೆಟ್ನ. ಹೌದು ಸರ್, ಅದು ಮುಂಚೆಷ್ಟು ಮುಂಚೆದಷ್ಟು ಸ್ಮೆಲ್ ಇಲ್ಲ ಸರ್ ಇವಾಗದ್ದು. ಅದು ಅದೇ ಆನೆ ಬರೋ ದಾರಿಗಳು ಒಂದು ಒಂದು ತೋಟಕ್ಕೊಂದು ರೌಂಡ್ ಹಿಂಗೆ ಕಟ್ಟಿದ್ರೆ ಆನೆ ಒಂದು ಸ್ವಲ್ಪ ಟೈಮ್ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ನಾನು ಕಟ್ಟಿ ಇಟ್ಟಿದೀನಿ, ಒಂದ್ ಸ್ವಲ್ಪ ಅವಾಯ್ಡ್ ಇದ್ದೆ ಬರ್ತದೆ ಸರ್. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಂದೇ ಬರ್ತದೆ. ಅದು ತಿನ್ಬೇಕಂತ ಇದ್ರೆ ಅದು ಹೇಗಾದ್ರೂ ಬಂದು ತಿಂತದೆ. ಮತ್ತೆ ಮಂಗಗಳಿಗೆ ಯಾವ ಐಡಿಯಾಸ್ ಕಾಣಲ್ಲ ಸರ್ ಇಲ್ಲಿಗೆ. ನೀವು ನಮಗೆ ಅದೇ ಕೆಲಸ ಮಾಡ್ಕೊಂಡು ಇರ್ಲಿಕ್ಕೂ ಆಗಲ್ಲ. ಮತ್ತೆ ಅವು ಕಾಡು ಪ್ರಾಣಿಗಳು ಸೂಕ್ಷ್ಮ ಸರ್. ಹೌದೌದೌದು, ಅವರು ನಮ್ಮನ್ನ ತಪ್ಪಿಸಿಕೊಂಡು ಅವರ ಹೊಟ್ಟೆ ತುಂಬಿಸ್ಕೊಳ್ಳೋದು. ಅವು ಕಪ್ಪು ಮುಖದ ಮಂಗಗಳು ಹೇಗೆ ಅವು? ಈಗ ನಾವಾದ್ರೆ ಅಷ್ಟೇ ಅಲ್ಲ ಸರ್, ಒಬ್ರು ಮನೆಯಿಂದ ಕಳ್ಳತನ ಮಾಡ್ಬೇಕಂತಾದ್ರೆ ಓನರ್ ಗೀನರ್ ಯಾರು ಇಲ್ಲದ ಇರುವಾಗನೇ ನಾವು ಮನೆ ನುಗ್ಗೋದು ಅಲ್ವಾ? ಅದೇ ಪಾಲಿಸಿ ಅವ್ರು ಮಾಡ್ತಿದ್ದಾರೆ. ಅಂದ್ರೆ ಒಂದು ಮರಿ ಪಿಳ್ಳೆ ಗಿಡ ಕೂಡ ಬರ್ಲಿಕ್ಕೆ ಬಿಡೋದಿಲ್ಲ. ಅವು ತಿನ್ನೋದು ಇಲ್ಲ, ಕಿತ್ತು ನಷ್ಟ ಮಾಡ್ತಾವ ಅಷ್ಟೇ. ಸುಲ್ದು ಅದರ ಒಳಗಡೆ ತಿಳ್ಳು ತಿನ್ನೋದು ಸರ್, ಬೇರೆ ಏನ್ ಮಾಡಲ್ಲ. ಏನಂದ್ರೆ ಈ ಆನೆಗಳ ಒಂದು ನಿರ್ವಹಣೆಗೆ ಕಾಡಿನಲ್ಲೇ ಸ್ವಲ್ಪ ಆಹಾರ ನೆರಳು ನೀರು ಒದಗಿಸಿದ್ರೆ ಆಗ್ಬಹುದು ಅಂತ ಒಂದು ಹೇಳ್ತಾರೆ. ನಾವು ಆಲ್ರೆಡಿ ಇಲ್ಲಿ ನಮ್ದು ಕೆಲವು ಮೀಟಿಂಗ್ ಅದಿದ್ದೆಲ್ಲ ಮಾಡಿದಾಗ ನಮ್ದು ಒಪಿನಿಯನ್ ಇಷ್ಟೇ ಸರ್. ಫಾರೆಸ್ಟ್ ಅಂತ ಇರ್ತದಲ್ಲ ದೇವ್ರ ಕಡು ಅದಿದ್ದಂತಲ್ಲ, ವರ್ಷಕ್ಕೊಂದು 10,000 ಬಾಳೆ ಗಿಡ ನಡೋ ಯೋಜನೆ ಮಾಡ್ಕೊಳ್ಬೇಕು. ಈಗ ಒಂದು ಊರಿಗೆ ಒಂದು ಪ್ರಾಜೆಕ್ಟ್ ಕೊಟ್ರೆ ಸರ್, ಈಗ ಊರಲ್ಲಿ ಒಂದು 50 ಮನೆ ಅವರಿಗೆ ಕೆಲಸ ಸಿಕ್ಕದ ಹಾಗೆ ಆಗ್ತದೆ ಒಂದ್ 2 ತಿಂಗಳು ಮಳೆಗಾಲದಲ್ಲಿ ಅಲ್ವಾ. ಈಗ ಕೋಪಟ್ಟಿಗೆ ಕೊಟ್ರೆ ಈಗ ನಮ್ಮ ಇಲ್ಲೇ ನಾವೇ ಮಾಡ್ಕೊಳ್ಬಹುದು ಆ ಕೆಲಸನ. ಡಿಪಾರ್ಟ್ಮೆಂಟ್ ಅವರು ಒಂದ್ 10,000 ಇದು ಬಾಳೆ ಗಿಡ, ಆಮೇಲೆ ಒಂದು ಇಷ್ಟು ಬಿದ್ದಿರು, ಆಮೇಲೆ ಹೊಟ್ಟೆಗಳು ಮತ್ತೆ ಬೆತ್ತ ಈ ತರದೆಲ್ಲ ಈ ನೋಡಿ ಬಾಳೆ ಒಂದು ತಿಂದು ಅದು ನೆಕ್ಸ್ಟ್ ಈಗ ಅದು ಅರ್ದು ಹೋಗಲ್ಲ ಸರ್, ಅದು ಉಟ್ಕೊಂಡೇ ಬರ್ತದೆ. ಒಂದು ಮುರಿದ್ರೆ ಅದನ್ನೊಂದು 10-20 ಬರ್ತದೆ ಅದ್ರ ಬುಡದಲ್ಲಿ. ಅದೊಂದು ಕಂಟ್ರೋಲ್ ಮಾಡಬಹುದು ಒಂದು ಸ್ವಲ್ಪ. ಆಮೇಲೆ ಈ ಟ್ರಂಚ್ ಅದಿದೆಲ್ಲ ಒಡಿಯಲಿಕ್ಕೆ ಆಗಲ್ಲ ಸರ್, ನಮ್ಮ ಈ ಕಡೆ ಬೆಟ್ಟ ಗುಡ್ಡ ಪ್ರದೇಶ ಅಲ್ಲ, ಟ್ರಂಚ್ ಒಡಿಯೋದು ಅಂತ ಅದು ಅಸಾಧ್ಯ. ಅದು ರೈಲ್ವೆ ಕಂಬಿಗಳನ್ನ ಅಳವಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಅಳವಡಿಸಬಹುದು ಸರ್, ಅದೊಂದು ಅದನ್ನು ಕೂಡ ಒಂದು ಇತ್ತೀಚೆಗೆ ರೈಲ್ವೆ ಕಂಬಿಯನ್ನು ಬಗ್ಸಿ ಬಂದಿರೋದು ವರದಿಯಾಗಿದೆ. ಹೌದೌದು. ಮತ್ತೆ ಅದ್ರ ಕೆಳಗಡೆ ಚಿಕ್ಕ ಪ್ರಾಜೆಕ್ಟ್ ಅಲ್ಲಿ ಆಗಲ್ಲ ಸರ್ ಈ ಕಡೆ. ಮತ್ತೆ ಅದ್ರ ಕೆಳಗಡೆ ಪಾಪ ಒಂದು ಆನೆ ಸಿಗಾಕೊಂಡು ಇದೆ, ಮತ್ತೆ ಅರಣ್ಯ ಇಲಾಖೆ ರಕ್ಷಿಸಿದ್ದಾರೆ. ಚಿಕ್ಕ ಪ್ರಾಜೆಕ್ಟ್ ಅಲ್ಲಿ ಎಲ್ಲ ಆಗಲ್ಲ ಸರ್ ಈ ಕಡೆಯಿಂದ. ಬೆಟ್ಟತ್ತೂರು ಈ ನಮ್ದು ಈ ಲೈನ್ ಸರ್, ಬೆಟ್ಟತ್ತೂರು ಬಿಟ್ರೆ ಕೋಪಟ್ಟಿ, ಕೋಪಟ್ಟಿ ಹಿಂಗೆ ನೆಟ್ಟಗೆ ಸಂಪಜ ಆ ಬೆಲ್ಟ್ ನೋಡಿ. ಈ ಕಡೆಯಿಂದ ಆ ಕಡೆವರೆಗೆ ಕಂಟ್ರೋಲ್ ಮಾಡಕ್ಕೆ ಅದು ಚಿಕ್ಕ ಇದೆಲ್ಲ ಆಗಲ್ಲ ಅದು. ನಿಮ್ದು ಯಾವ್ದು ರೋಬಸ್ಟ ಕಾಫಿ? ಹಾ ಸರ್, ರೋಬಸ್ಟ ಮತ್ತೆ ಅರಬಿಕಾ. ಹಾ ಎರಡು ಇದೆ. ಹಾ ಸರ್, ಮತ್ತೆ ಇದು ಕಾಳ್ ಮೆಣಸು, ಮತ್ತೆ ಉಪ ಬೆಳೆಗಳು ಸರ್, ಕಿತ್ಲೆ ಹಣ್ಣು ಆ ತರದ ಅದೆಲ್ಲ ಇದೆ, ಏಲಕ್ಕಿ ಎಲ್ಲ. ಅರೇಬಿಕಾದ್ದು ಈಗ ಕೊಯ್ಲು ಆಯ್ತಾ? ಇಲ್ಲ ಸರ್, ಕೊಯ್ತಾ ಇದ್ವಿ. ಕೊಯ್ತಿದ್ವಿ ಅಂದ್ರೆ ಎರಡ್ ಮೂರ್ ತರದ ಕಾಫಿ ಸರ್, ಒಂದು ಹಣ್ಣಾಗಿದೆ, ಇನ್ನೊಂದು ಕಾಯಿ ಚಿಕ್ಕದು. ಚಿಕ್ಕದು ಸಿಗಲ್ಲ, ಹಣ್ಣಾಗಿದು ಕಾಯಿ ಇದೆಯಲ್ಲ ಸರ್, ಅದ್ರ ಜೊತೆಗೆ ಕೊಯ್ಕೊಳ್ಳೋಣ ಅಂತ ಬಿಟ್ರೆ ಹಣ್ಣಾಗಿದ್ದು ಸಿಗೋದಿಲ್ಲ. ಅದಕ್ಕಾಗಿ ಅಣ್ಣನ ನಾವೆಲ್ಲ ಚಿಕ್ಕ ತೋಟದವರಲ್ಲ, ಅಣ್ಣನ ಹಂಗೆ ಇರ್ಕೊಳ್ತಾ ಇದ್ದೀವಿ. ವೇಟ್ ಮಾಡಿದ್ರೆ ಅದು ಸಿಗಲ್ಲ ಸರ್. ಅಂದ್ರೆ ನಮಗೆ ಜನವರಿ ನೋಡಿ ಒಂಚೂರು ಸೈಕ್ಲೋನ್ ಇದರಿಂದ ಮಳೆ ಗಿಳ ಸ್ವಲ್ಪ ಬಂತಲ್ಲ, ಹಿಂದೆ ಮುಂದೆ ಆಗೋಯ್ತಲ್ಲ. ಮತ್ತೆ ನೀರು ಹೊಡೆಯೋ ಇದು ಆಪ್ಷನ್ ಎಲ್ಲ ಇಲ್ಲ ಸರ್ ನಮಗೆ. ದೊಡ್ಡದು ಹೊಳೆ ಐತೆ, ತೊಂದರೆ ಇಲ್ಲ, ಬಟ್ ಕುಡಿಲಿಕ್ಕೆ ನೀರು ಸಿಗೋದೇ ಕಷ್ಟದಲ್ಲಿ. ಇನ್ನು ತೋಟ ಗೀಟ ಹೊಡ್ಕೊಂಡಿದ್ರೆ ಕಾಳ್ಮೆಣಸು ಹೇಗಿದೆ? ಇಲ್ಲ ಸರ್, ಒಂದು ಕಾಳು ಕೂಡ ಇಲ್ಲ ಸರ್ ಈ ವರ್ಷ. ನಿಮ್ ಕಡೆ ಸ್ವಲ್ಪ ಮಳೆ ಜಾಸ್ತಿ, ಜೊತೆಗೆ ಈ ನಮಗೆ ಮಳೆ ಜಾಸ್ತಿ ಇಬ್ಬನಿ ಆಸಕ್ತಿ ಸರ್. ಮಂಜು ಕೌದ್ಬಿಡುತ್ತೆ ಹೊಗೆ ರೀತಿ. ಹೊಗೆ ಹೊಗೆ ನಿಲ್ಲೋದಂದ್ರೆ ಏನ್ ಕಾಶ್ಮೀರನೇ ಸೇರಿ ಕಾಣದೇ ಇಲ್ಲ. ಕರೆಕ್ಟ್ ಕ್ಲಿಯರ್ ಆಗ್ಬೇಕಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಬರ್ಬೇಕು ಸರ್, ಫುಲ್ ಕ್ಲೀನ್ ಆಗ್ಬೇಕಾದ್ರೆ. ಇದು ಕಾಡು ಬೆಟ್ಟ ಸೈಡ್ ಒಳ್ಳೆ ಹೊಗೆ ನಿಲ್ತದೆ, ಮತ್ತೆ ಇವಾಗ ಒಳ್ಳೆ ಮೆಣಸು ಹೂ ಹೋಗ್ತಿದೆ ಸರ್. ಅಲ್ಲ, ಇದ್ರ ಮಧ್ಯನೆ ನಾವು ಕೃಷಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಹೌದೌದೌದು, ಪ್ರಕೃತಿಗೆ ಅನುಗುಣವಾಗಿ ನಾವು ಅದ್ರ ಜೊತೆನೆ ಹೋಗ್ಬೇಕಾಗ್ತದೆ, ಇನ್ನು ಪರ್ಯಾಯ ಮಾರ್ಗ ಇಲ್ಲ. ಮುಂಚಿನ ಕಾಲ ಎಲ್ಲ ಬದಲಾಗೋಯ್ತು ಸರ್. ಇವಾಗ ಇದಕ್ಕೇನಂದ್ರೆ ನಮ್ಮ ತಜ್ಞರ ಜೊತೆ ಒಂದ್ ರೀತಿ ಸಂಪರ್ಕ ಇಟ್ಕೊಂಡು ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನೋಡ್ಕೋಬೇಕಾಗತ್ತೆ, ಯಾಕಂದ್ರೆ ಪ್ರತಿ ವರ್ಷ ಇದ್ದಿದ್ದೆ ಇದು. ಹೌದು, ನಾವು ರೇಡಿಯೋ ಕೆಲವೊಮ್ಮೆ ಕೇಳ್ತಾ ಇರ್ತೀವಿ. ಈಗ ಈ ಬಯಲಸೀಮೆ ಮತ್ತೆ ನಾಡು ಬದಿ ಇದೆಲ್ಲ ಸರ್, ಈ ಹೊಗೆಗೆ ಮಳೆ ಕಮ್ಮಿ ಇರೋ ಇದು ಮಾತಾಡ್ತಾ ಇರ್ತಾರೆ. ಬಟ್ ಈ ಹೊಗೆ ನಿಲ್ಲುವ ಪ್ಲೇಸ್ನೇ ನಾವು ಆಯ್ಕೆ ಮಾಡ್ಕೊಂಡು ತಜ್ಞರು ರೇಡಿಯೋದಲ್ಲಿ ಮಾತಾಡಿದ್ರೆ ನಮ್ಮಂದವರಿಗೆ ತುಂಬಾ ಜನರಿಗೆ ಅದು ಉಪಯೋಗ ಆಗ್ತದೆ. ಸಮುದ್ರ ಮಟ್ಟದಿಂದ 1800 feet, 2000 feet, 3000 feet. ನಿಮ್ಮ ಭಾಗಮಂಡಲ ಸುತ್ತಮುತ್ತ ಅದು ಸಮಸ್ಯೆ ಇದೆ, ಒಂದು 5000 mm ಮಳೆ ಬೀಳುತ್ತಲ್ಲಿ. ಅದೆಲ್ಲ ಇಲ್ಲಿ ಸಮಸ್ಯೆನೇ ಸರ್, ಬೆಟ್ಟ ಪ್ರದೇಶದಲ್ಲಿ ಸಮಸ್ಯೆನೇ ಸರ್. ಸರಿ ಸರಿ, ತೋಟ ಇದೆ ಸರ್, ನೋಡ್ಲಿಕ್ಕೆ ಚಂದ ಇದೆ, ಬಟ್ ಇಳು ಅಷ್ಟು ಇಲ್ಲ, ಬರಲ್ಲ. ಕಾವೇರಿ ಕಾಫಿ ಬರುತ್ತೆ ಸರ್, ಹೈಟ್ ಪ್ರದೇಶದಲ್ಲಿ ಬರ್ತದೆ ಕಾವೇರಿ ಕಾಫಿ. ರೋಬಸ್ಟ್ ಬರಲ್ಲ, ರೋಬಸ್ಟ್ ಬರ್ತದೆ 4-4. ಈಗ ಒಂದು ಪ್ರಶ್ನೆ ನಿಮ್ಗೆ ಮಹೇಶ್, ಈ ಕಾರ್ಯಕ್ರಮದಲ್ಲಿ ತೇವಾಂಶದ ದೃಷ್ಟಿಯಿಂದ ಯಾವ ಕಾಫಿಗೆ ಬರ ನಿರೋಧಕ ಶಕ್ತಿ ಸ್ವಲ್ಪ ಹೆಚ್ಚು? ಅರೇಬಿಕಾ ಕಾಫಿಗೆ ಸರ್. ಅರೇಬಿಕಾ ಕಾಫಿ, ತಾವು ಸರಿಯಾಗಿ ಹೇಳಿದ್ರಿ. ರೋಬಸ್ಟ ಕಾಫಿ ಬೇರುಗಳು ಸ್ವಲ್ಪ ಮೇಲ್ಗಡೆನೆ ಇರ್ತವೆ, ಅರೇಬಿಕಾ ಕಾಫಿ ಬೇರುಗಳು 1-2 feet ಆಳದವರೆಗೂ ಇರ್ತವೆ. ಹಾಗಾಗಿ ಬರಲ್ಲ ಸರ್ ಬೇರು ಅರೇಬಿಕದು, ನೆಟ್ಟಗೆ ಕೆಳಗಡೆ ಇಳಿತದೆ. ಹೌದೌದು, ರೋಬಸ್ಟ್ದಾದ್ರೆ ಕೆಳಗಡೆ ಹೋದಷ್ಟು ಅಡ್ಡ ರೋಡ್ ಇದು ಸಾರಿ ಹರಡ್ಕೊಳ್ಳುತ್ತೆ, ಅಡ್ಡ ಚಾಚಿತಾವೆ ಹರಡ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆದ್ಮೇಲೆ ಸ್ವಲ್ಪ ನೀರನ್ನ ಕೊಡೋದಕ್ಕೂ ಕೂಡ ಶಿಫಾರಸ್ ಮಾಡ್ತಾರೆ ನಮ್ಮ ತಜ್ಞರು. ಹೌದು ಸರ್, ಹೌದು. ಸರಿ ಮಹೇಶ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ, ನಮಸ್ಕಾರ. ವಿನೋದ್, ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಸ್ವಲ್ಪ ಕಾಫಿ ಧಾರಣೆಗಳನ್ನು ಹೇಳ್ತೀರಾ? ಖಂಡಿತ. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ, ಅರೇಬಿಕಾ ಪಾರ್ಚ್ಮೆಂಟ್ 19,200 rupees 19,600 rupees, ಅರೇಬಿಕಾ ಚೆರಿ 10,900 rupees 11,650 rupees, ರೋಬಸ್ಟಾ ಪಾರ್ಚ್ಮೆಂಟ್ 18,200 rupees 19,000 rupees, ರೋಬಸ್ಟಾ ಚೆರಿ 11,000 rupees 11,500 rupees. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಸರ್ಕಾರ ತನ್ನ ಈ 3ನೇ ಅವಧಿಯ ಮೊದಲ 100 ದಿನದಲ್ಲಿ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಏನು ಒಂದು ಉಪಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ, ಆ ಕಾರ್ಯಕ್ರಮ ಇರುತ್ತೆ. ಎಲ್ಲ ರೈತ ಬಾಂಧವರು ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ¶¶ ಇದೀಗ ನಿಧನ ಸುದ್ದಿ. ಮದನಾಡು ಗ್ರಾಮದ ಮುಕ್ಕಾಟಿ ಮನೆ ದಿವಂಗತ ತಿಮ್ಮಯ್ಯ ರಾಜ ಅವರ ಪತ್ನಿ ಸೀತಾ ಇಂದು ಸಂಜೆ ಬೆಂಗಳೂರಿನಲ್ಲಿ ನಿಧನರಾದರು. 63 ವರ್ಷ ಪ್ರಾಯದ ಮುಕ್ಕಾಟಿ ಮನೆ ಸೀತಾ ತವರು ಮನೆ ಬಾರಿಕೆ. ಅಂತ್ಯಕ್ರಿಯೆ ನಾಳೆ ಬೆಂಗಳೂರಿನ ಮಾರಥಳಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಕೊಡಗು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಮಡಿಕೇರಿ ತಾಲೂಕು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕಚೇರಿ, ನಾಪೋಕ್ಲು ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ, ಬೇರೆ ಬೇರೆ ಶಾಲೆನ ಕೂಡುಕೂಟಂದ, ಮಡಿಕೇರಿ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆ, ಹೈಸ್ಕೂಲ್, ಪದವಿ ಪೂರ್ವ ಕಾಲೇಜುಗಳ ಪ್ರತಿಭಾ ಕಾರಂಜಿ ಕಲೋತ್ಸವ ಜಂಬರ. ನವೆಂಬರ್ 29 ಹೊತ್ತಾರೆ 10 ಗಂಟೆಗೆ ನಾಪೋಕ್ಲು ಆಂಗ್ಲ ಮಾಧ್ಯಮ ಶಾಲೆನ ಶ್ರೀರಾಮ ಟ್ರಸ್ಟ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಸೇರಿದಂಗೆ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರ ಶಾಸಕರು ಎಎಸ್ ಪೊನ್ನಣ್ಣ ಅವು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಮಡಿಕೇರಿ ಹಂಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕಡೆಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗ ಆಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಜನಪದ ನೃತ್ಯ ಪೈಪೋಟಿ. 2023-24 ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಜಿಲ್ಲೆಗೆ ಜಾಸ್ತಿ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಟಿಪಿ ರಮೇಶ್ ದತ್ತಿ ಪ್ರಶಸ್ತಿ ಪ್ರದಾನ ಜಂಬರ. ನವೆಂಬರ್ 30 ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಲಯನ್ಸ್ ಕ್ಲಬ್ ಸಭಾವಾಡಿಯಲ್ಲಿ ನಡೆದಿದೆ. ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆನ ಬಗೆಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಂದಿರ ಮೋಹನ್ದಾಸ್ ರವರ ಅಧ್ಯಕ್ಷತೆಯಲ್ಲಿ ತಾರೀಖ್ 28 ಅಂದರೆ ನಾಳೆ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಕಟ್ಟಡದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯು ಸಭೆಗೆ ಕೂಡಿಹಾಡಿಕೆ ಕೇಳಿಕೊಂಡಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಾಪೋಕ್ಲು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಸಹಕಾರಿ ಮಹಿಳಾ ಸಮಾಜ ನಾಪೋಕ್ಲು ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಂದ 69ನೇ ಕನ್ನಡ ರಾಜ್ಯೋತ್ಸವ ಜಂಬರ ಮತ್ತೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪೈಪೋಟಿ ನಾಳೆ ಗುರುವಾರ ಕೆಪಿಎಸ್ ಹೈಸ್ಕೂಲ್ ನಾಪೋಕ್ಲಿ ನಡೆದಿದೆ. ಹೊತ್ತಾರೆ 10 ಗಂಟೆಗೆ ಎಎಸ್ ಪೊನ್ನಣ್ಣ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಈ ಜಂಬರನ ಉದ್ಘಾಟನೆ ಮಾಡುವೆ. ಹಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ಜಿಲ್ಲಾ ನಿವೃತ್ತ ಯೋಧರ ಒಕ್ಕೂಟ ಅರೆ ಸೇನಾಪಡೆಯ 12ನೇ ವಾರ್ಷಿಕ ಮಹಾಸಭೆ ನವೆಂಬರ್ 29 ಹೊತ್ತಾರೆ 10:30 ಮಡಿಕೇರಿನ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ 2024 ನವೆಂಬರ್ 12 2025 ಫೆಬ್ರವರಿ 28 ಮುಟ್ಟ ಸೋಷಿಯಲ್ ಅವೇರ್ನೆಸ್ ಆಂಡ್ ಆಕ್ಷನ್ ಟು ನ್ಯೂಟ್ರಲೈಸ್ ನಿಮೋನಿಯಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನವೆಂಬರ್ 28 ಹೊತ್ತಾರೆ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಂಗೆ ಬೋಧಕ ಆಸ್ಪತ್ರೆನ ಮಹಿಳಾ ಮತ್ತು ಮಕ್ಕಳ ವಿಭಾಗದಲ್ಲಿ ನಡೆದದೇತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವು ತಿಳಿಸಿಯೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಬೇರೆ ಬೇರೆ ಒಕ್ಕೂಟದ ಕಡೆಯಿಂದ ಜಿಲ್ಲಾ ಮಟ್ಟದ ಯುವಜನೋತ್ಸವ ನವೆಂಬರ್ 30 ಹೊತ್ತಾರೆ 9:00 ಪ್ಯಾಟನ ಎಫ್ಎಂಸಿ ಕಾಲೇಜಿಲಿ ನಡೆದಿದೆ. 2024-25 ಸಾಲಿನ ಕರ್ನಾಟಕ ಅಭಿವೃದ್ಧಿ ಜಂಬರ 20 ಅಂಶಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 30 ಹೊತ್ತಾರೆ 10:30 ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ನಡೆದದೇತ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಕ್ಷೇಮಾಭಿವೃದ್ಧಿ ಸಂಘದ ಬೆಳ್ಳಿ ಹಬ್ಬ ಡಿಸೆಂಬರ್ 10 ಹೊತ್ತಾರೆ 10:00 ಪ್ಯಾಟೆನ ಮೈತ್ರಿ ಸಭಾಬಾಡಿಲಿ ಡಾ ಪ್ರೊಫೆಸರ್ ಬಿಎನ್ ಬಿಎಂ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ನಿವೃತ್ತ ಎಡಿಜಿಪಿ ಐಎಎಸ್ ಭಾಸ್ಕರ್ ರಾವ್ ಅವು ಉದ್ಘಾಟನೆ ಮಾಡುವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದ ಕಾರಾಗೃಹ ವಾರ್ಡನ್ ಚಾಕ್ರಿಗೆ ತಾತ್ಕಾಲಿಕ ಆಗಿ 1 ವರ್ಷದ ಮೇರೆಗೆ ಗುತ್ತಿಗೆ ಆಧಾರದ ಮೇಲೆ ಮಾಜಿ ಸೈನಿಕರ ನೇಮಕಾತಿ ಮಾಡಿಕೊಂಡವೆ. ಖುಷಿಯಿದ್ದ ಮಾಜಿ ಸೈನಿಕರು ಡಿಸೆಂಬರ್ 4ರೊಳಗೆ ಹೆಸರನ್ನ ನೋಂದಾಯಿಸಿಕೊಳ್ಳುವಂಗೆ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ಕೇಳುವರೆ ಮುಂದೆ ಕೆಲವು ಜಾಹೀರಾತುಗಳು. ಸಿದ್ದಾಪುರ ಗ್ರಾಮ ಪಂಚಾಯತಿಯ 2024-25 ಸಾಲಿನ ಗ್ರಾಮಸಭೆ ಇದೇ ನವೆಂಬರ್ ದಿನಾಂಕ 28ರಂದು ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯತಿ ಸಭಾಂಗಣದಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಪ್ರೇಮ ಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪಂಚಾಯತಿ ಉಪಾಧ್ಯಕ್ಷರು ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸಭೆಯಲ್ಲಿ ಭಾಗವಹಿಸುವಂತೆ ಸಿದ್ದಾಪುರ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448-000383, ಚಂದುರ ದೇವಯ್ಯ 9480165997. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ವಿರಾಜಪೇಟೆ ತಾಲೂಕು ಬೈರಂಬಾಡ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ಇದೇ 2024ರ ದಿನಾಂಕ 8ರಂದು ಭಾನುವಾರ ಚುನಾವಣೆ ನಿಗದಿಯಾಗಿದ್ದು, ಸಾಲಗಾರರಲ್ಲದ ಕ್ಷೇತ್ರದಿಂದ 1 ಸ್ಥಾನ, ಸಾಲಗಾರರ ಕ್ಷೇತ್ರದಿಂದ 11 ಸ್ಥಾನಗಳ ಪೈಕಿ ಸಾಮಾನ್ಯ ವರ್ಗಕ್ಕೆ 5 ಸ್ಥಾನಗಳು, ಪರಿಶಿಷ್ಟ ಜಾತಿ ಸದಸ್ಯರಿಗೆ 1 ಸ್ಥಾನ, ಪರಿಶಿಷ್ಟ ಪಂಗಡದ ಸದಸ್ಯರಿಗೆ 1 ಸ್ಥಾನ, ಮಹಿಳಾ ಸದಸ್ಯರಿಗೆ 2 ಸ್ಥಾನ, ಹಿಂದುಳಿದ ವರ್ಗದ ಪ್ರವರ್ಗ ಎ ಸದಸ್ಯರಿಗೆ 1 ಸ್ಥಾನ, ಹಿಂದುಳಿದ ವರ್ಗದ ಪ್ರವರ್ಗ ಬಿ ಸದಸ್ಯರಿಗೆ 1 ಸ್ಥಾನಗಳು ಮೀಸಲಾಗಿ ನಿಗದಿ ಮಾಡಲಾಗಿರುತ್ತದೆ. ನಾಮಪತ್ರ ಸಲ್ಲಿಸುವುದು ನವೆಂಬರ್ 30ರಂದು 3 ಗಂಟೆಯೊಳಗೆ. ನಾಮಪತ್ರ ಪರಿಶೀಲನೆ ಮತ್ತು ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಡಿಸೆಂಬರ್ 1ರಂದು 11 ಗಂಟೆಯಿಂದ. ನಾಮಪತ್ರ ಹಿಂಪಡೆಯುವುದು ಡಿಸೆಂಬರ್ 2ರಂದು ಮಧ್ಯಾಹ್ನ 3 ಗಂಟೆಯೊಳಗೆ. ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಹಾಗೂ ಚಿಹ್ನೆ ವಿತರಣೆ ದಿನಾಂಕ 2ರಂದೇ ಮಧ್ಯಾಹ್ನ 3 ಗಂಟೆಯ ನಂತರ. ಚುನಾವಣೆ ಡಿಸೆಂಬರ್ 8ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ. ನಂತರ ಮತ ಎಣಿಕೆ ಮತ್ತು ಫಲಿತಾಂಶ ಪ್ರಕಟಿಸುವುದು. ಈ ಎಲ್ಲಾ ಪ್ರಕ್ರಿಯೆಗಳು ಸಂಘದ ಕಚೇರಿಯಲ್ಲೇ ರಿಟರ್ನಿಂಗ್ ಅಧಿಕಾರಿಯವರ ಸಮ್ಮುಖದಲ್ಲಿ ನಡೆಯಲಿದೆ. ಹೆಚ್ಚಿನ ವಿವರಗಳನ್ನು ಬೈರಮಾಡ ಪ್ಯಾಕ್ಸ್ ಕಚೇರಿಯಲ್ಲಿ ಪಡೆಯಬಹುದಾಗಿದೆ. ಕುತ್ತುನಾಡು ಮತ್ತು ಬೇರಳಿನಾಡು ಕೆಬಿ ಪ್ರೌಢಶಾಲೆ ಕುಟ್ಟಂದಿ ಇದರ ವಜ್ರ ಮಹೋತ್ಸವ ಸಭಾ ಕಾರ್ಯಕ್ರಮವು ಡಿಸೆಂಬರ್ 1ರಂದು ಭಾನುವಾರ ಪೂರ್ವಾಹ್ನ 10ರ ಗಂಟೆಗೆ ನಡೆಯಲಿದ್ದು, ಶಾಸಕರಾದ ಶ್ರೀ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಸ್ತುವಾರಿ ಸಚಿವರಾದ ಶ್ರೀ ಬೋಸರಾಜ್, ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ, ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಬಂಡೆಪಂಡ ಸುಜಾ ಕುಶಾಲಪ್ಪ ಮತ್ತಿತರ ಗಣ್ಯರು ಆಗಮಿಸಲಿದ್ದು, ಅಂದೇ ಅಪರಾಹ್ನ 2 ಗಂಟೆಗೆ ಅಂತಿಮ ಹಾಕಿ ಪಂದ್ಯಾವಳಿ ನಡೆಯಲಿದೆ. ಹಗ್ಗ ಜಗ್ಗಾಟ, ಸನ್ಮಾನ ಸಮಾರಂಭ ಒಳಗೊಂಡಂತೆ ಹಲವಾರು ಕಾರ್ಯಕ್ರಮಗಳು ನಡೆಯಲಿದೆ. ನಾಡಿನ ಸರ್ವ ಕ್ರೀಡಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ಹಳೆಯ ಹಾಗೂ ಹಿರಿಯ ವಿದ್ಯಾರ್ಥಿಗಳು, ದಾನಿಗಳು ಪಾಲ್ಗೊಂಡು ಸಹಕರಿಸುವಂತೆ ಕೋರಿದ್ದಾರೆ ಅಧ್ಯಕ್ಷರು, ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಕೆಬಿ ಪ್ರೌಢಶಾಲೆ ಕುಟ್ಟಂದಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದನುಳ್ಳ ಕುಂಜಿರಾ ಗಿರೀಶ್ ಭೀಮಯ್ಯ. ಕೊಡವ ಸಮಾಜ ಒಕ್ಕೂಟತರ ಅದನ್ನೆಲ್ಲ ನಡುಪು ಪತ್ತನೆ ಕೊಡವ ನಮ್ಮೆರ ಕಾರ್ಬಾರ್ಕ್ ಆಕಿರಿ ತಯಾರಿ ನಡೆದನುಂಡು. ಬಾಳುಗೋಡಲುಳ್ಳ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸಾಂಸ್ಕೃತಿಕ ಕೇಂದ್ರ ಪಿಂಜ ಜನರಲ್ ತಿಮ್ಮಯ್ಯ ಕಳಿಪರಂಬುಲು ನಾಳೆಂಜ ನಾಲ್ಕು ದಿನ ತರ ನಮ್ಮ ಶುರುವಾಪ. ಕೊಡವ ಸಂಸ್ಕೃತಿ ಆಚಾರ ವಿಚಾರಕ್ಕೆ ಒತ್ತು ಕೊಡುಪ ಪಿಂಜ ಕಳಿ ಪೈಪೋಟಿಗೆ ಪುರುಡು ಕೊಡುಪ ನಿಟ್ಟಲು ಕೈಂಜ ಒಂಬತ್ತು ಕಾಲತಿಂಜ ಈ ನಮ್ಮೆ ನಡೆದನುಂಡು. ಇದನ್ನು ಮಾರಿಪತ್ತು ಈ ಅಂಡು ಪತ್ತನೇ ಕಾಲಕ್ಕೆ ಮುಟ್ಟುಟ್ಟ ಕೊಡವ ನಮ್ಮೆಲ್ಲ ಅಂತರ ಕೊಡವ ಸಮಾಜ ಹಾಕಿ ಕಳಿ ಪೈಪೋಟಿ ಕೇರ್ಬಲ್ಲಿ ತಂಗಿಕ್ ಬುಡಿಬೆಪ್ಪು ಜನಪದ ಕಲೆ ಪೈಪೋಟಿ ಪಿಂಜ ಪದ್ಧತಿ ಗೊತ್ತ ಸಾಂಸ್ಕೃತಿಕ ಪೈಪೋಟಿ ನಡಪ. ನಾಳೆ ಶುರುವಾಪ ಕಾರ್ಬಾರ್ಕ್ ಕೊಡವ ಹಾಕಿ ಅಕಾಡೆಮಿರ ಅಧ್ಯಕ್ಷ ಪಾಂಡಂಡ ಬೋಪಣ ಹಾಗೂ ಹಾಕಿ ಕಳಿ ಪೈಪೋಟಿಗೆ